ಬಹಳ ಒಳ್ಳೆ ವಿಚಾರ ಹೇಳದ್ರಿ ಅಶೋಕ್ ಅವ್ರೆ. ಈಗ ತಾವು ಏನ್ ಹೇಳದ್ರಿ, ರೈತರಿಗೆ ಒಂದು ಪಗಾರ ಬರುವಂತಹ ಒಂದು ವ್ಯವಸ್ಥೆ ಏನದ, ಯಾವ ರೀತಿ ನೌಕರರು ತಗೊಳ್ತಾ ಇದ್ದಾರೆ, ಅದೇ ರೀತಿಯಾಗಿ ರೈತರ ಕೂಡ ಬರಬೇಕು ಅನ್ನುವಂತಹ ಒಂದು ಕಾಳಜಿಯನ್ನ ತಾವು ತೋರಿಸ್ತಾ ಇದ್ದೀರಿ. ಈಗ ತಮ್ಮ ಹೊಲದೊಳಗೆ ಇಷ್ಟು ದೊಡ್ಡ ಹೊಲ ಇದೆ ತಮ್ದು, ಎಷ್ಟು ಜಮೀನಿದೆ, ಮತ್ತ ಈ ಒಂದು ಜಮೀನೊಳಗೆ ಸಾಕಷ್ಟು ಬೆಳೆಗಳನ್ನ ತಾವು ಮಾಡ್ತಾ ಇದ್ದೀರಿ, ನಾವು ನೋಡ್ತಾ ಇದೀವಿ, ಎಲ್ಲಾ ಹಣ್ಣಿನ ಗಿಡಗಳದಾವ, ಎಲ್ಲಾ ಬೆಳೆಗಳದಾವ, ಯಾವ ರೀತಿ ನೀವು ಒಂದು ಮ್ಯಾನೇಜ್ಮೆಂಟ್ ಮಾಡಿ ನಿಗದಿತ ಅವಧಿ ಒಳಗೆ ನಮಗೆ ದುಡ್ಡು ತಿರುಗ್ತಾ ಇರಬೇಕು, ದುಡ್ಡು ಬರ್ತಾ ಇರಬೇಕು ಅನ್ನುವಂಥದ್ದು ಯಾವ ರೀತಿ ತಾವು ನಿರ್ವಹಣೆ ಮಾಡ್ತಾ ಇದ್ರಿ, ಒಂದ್ ಸ್ವಲ್ಪ ಹೇಳ್ಬಹುದು ಅದನ್ನ? ಮೊದಲೇ ನಮ್ಮದು ಮೂಲ ಆದಾಯ ಅಂದ್ರೆ ನಿಂಬೆ ಗಿಡ. ನಿಂಬೆ ಗಿಡ ವರ್ಷನಾಗ 10 ತಿಂಗಳನ್ನು ರೊಕ್ಕ ಕೊಡ್ತವ. ಸೀಸನ್ ವೈಸ್ ಭಾರಿ ಹಣ್ಣು ಬರ್ತವ. ಅವಕ್ಕೆ ನಿರ್ವಹಣೆ ವೆಚ್ಚನೆ ಭಯಂಕರ ಕಡಿಮೆ. ಸಾವಯವ ಮಾಡೋದ್ರಿಂದ ರೈತಗ ಅದರದ್ದು ಆರ್ಥಿಕ ಹೊರೇನೇ ಆಗಂಗಿಲ್ಲ. ನಿಂಬೆ ಗಿಡಕ್ಕೆ ತಿಪ್ಪಿ ಖಾತೆ ಆಯ್ತು, ಜೀವಾಮೃತ ಆಯ್ತು, ಬಯೋಡೈಜೆಸ್ಟರ್ ಆಯ್ತು, ಬಿಡೋದ್ರಿಂದ ನಿರ್ವಹಣೆ ಖರ್ಚು ಕಡಿಮೆ ಬರ್ತದೆ. ಪ್ರತಿ ವಾರದಾಗ 2 ಸಲ ನಿಂಬೆ ಹಣ್ಣು ಕಳಿಸೋದ್ರಿಂದ ಆದಾಯನೂ ದ್ವಿಗುಣ ಆಗ್ಕೋತವ. ಬಾರಿ ಹಣ್ಣಂತೂ ಸೀಸನ್ ಆಗಿ ಬರ್ತದೆ, ಬಾಳೆನೂ ಸೀಸನ್ ಆಗಿ ಬರ್ತದೆ, ಮಾವಿನ ಹಣ್ಣು ಸೀಸನ್ದಾಗ ಮಾವಿನ ಹಣ್ಣು ಬರ್ತದೆ. ಹಿಂಗಾಗಿ ರೈತರಿಗೆ ಎಲ್ಲ ರೀತಿ ಒಂದು ಅನುಕೂಲ ಆದಂಗೆ. ಅದಕ್ಕೆ ಹೆಚ್ಚಿನ ಪ್ರಮಾಣ ಎಲ್ಲ ರೀತಿ ಬೆಳೆಗಳು ಮಾಡೋದ್ರಿಂದ ರೈತ ತೊಂದರೆಯಲ್ಲಿ ಸಿಗೋದು ಭಾಳ ಕಮ್ಮಿ ಅದ ನಮ್ಮ ಅನಿಸಿಕೆ. ರಾಸಾಯನಿಕ ಖಾತೆ ಬಳಸಲಾರ್ದೇನೆ ಸಾವಯವ ಖಾತೆಗಳು, ತಿಪ್ಪಿ ಖಾತೆ ಇವೆಲ್ಲ ಹಾಕೋದ್ರಿಂದ ಖರ್ಚುನು ಕಡಿಮೆ ಬರ್ತದೆ. ಒಂದು ವರ್ಷ ಹಾಕೋದ್ರಿಂದ ಮೊದಲು ಭೂಮಿ ವಿಷಮಕ್ತ ಆಗಿರ್ತದೆ. ಸರ್ಕಾರಿ ಖಾತೆ ಬಂದಾಗಿ ಈ ಖಾತೆ ಬರ್ಬೇಕಾದ್ರೆ 1-2 ವರ್ಷ ಟೈಮ್ ಹೋಗ್ತದೆ. ಇದು ಒಮ್ಮೆ ಸಾವಯವಕ್ಕೆ ಹೆಂಡಿ ಮತ್ತು ಇದಕ್ಕೆ ಭೂಮಿ ಸೆಟ್ ಆಯ್ತಪ್ಪ ಅಂದ್ರೆ ಆಟೋಮೆಟಿಕ್ ವರ್ಷ ನಮ್ಮ ವೇರಿಯೇಷನ್ ಜಾಸ್ತಿ ಆಗುತ್ತ ಹೋಗ್ಬಿಡ್ತದೆ. ಇದರಿಂದ ಯಾವಾಗೂ ಈ ವಾತಾವರಣ ವೈರಿತಾಗಿ ಇರ್ತದೆ, ನಿಸರ್ಗ ವಿಕೋಪ ಆಗತ್ತದೆ. ಟೈಮ್ ಆಗುತ್ತೆ, ಮಳೆ ಆಗಂಗಿಲ್ಲ. ತಿಪ್ಪೆ ಖಾತೆ ಹೆಚ್ಚಿಗೆ ಬಳಸೋದ್ರಿಂದ ಬೆಳೆಯೊಳಗೆ ಹಾನಿ ಭಾಳ ಕಡಿಮೆ ಆಗ್ತದೆ. ಈಗ ನಮ್ಮ ದ್ರಾಕ್ಷಿ ಅದ, ನಾವು ಜಾಸ್ತಿ ಆಕಳ ಗೊಬ್ಬರ ಜೀವಾಮೃತ ಬಳಸೋದ್ರಿಂದ ಈ ವರ್ಷ ನಮ್ಮದು ಫ್ಲವರಿಂಗ್ ಟೈಮ್ಗೆ ಮಳೆ ಇತ್ತು. ಮಳೆ ಆದ್ರೆ ನಮ್ಗೇನು ಅಂತ ಪರಿ ದೊಡ್ಡ ಲುಸ್ಕಾನ ಆಗಲಿಲ್ಲ. ಇದೊಂದು ರೈತರು ಭಾಳ ಹೆಚ್ಚಿನ ರೀತಿಯ ಗಮನ. ನೀವು ಡ್ರಿಪ್ನ ಖಾತು ಕುಡಿದು ಮಾಡೋದು ತಾತ್ಕಾಲಿಕ ಆಗ್ತದೆ. ಮನುಷ್ಯನ ಶರೀರಕ್ಕೆ ಹೆಂಗೆ ಡ್ರಿಪ್ ಹಚ್ಚಿದ್ರೆ ಸಲೈನ್ ಹಚ್ಚಿದ್ರೆ ತಾತ್ಕಾಲಿಕ ಹೆಂಗೆ ಆಗ್ತದೆ, ಹಂಗೆ ಭೂಮಿಗೂ ನೀವು ಡ್ರಿಪ್ನ ಖಾತು ಬಿಡೋದಾನು ಸರ್ಕಾರಿ ಖಾತಕ್ಕೂ ತಾತ್ಕಾಲಿಕ ಆಗ್ತದೆ. ಸಾವಯವ ಕೃಷಿ ಮಾಡೋದೇ ಆಯಿತು, ತಿಪ್ಪೆ ಖಾತು ಹಾಕೋದೇ ಆಯಿತು, ಜೀವಾಮೃತ ಹಾಕೋದೇ ಆಯ್ತಪ್ಪ ಅಂದ್ರೆ ಭೂಮಿ ಒಳಗೆ ಎನರ್ಜಿ ಜಾಸ್ತಿ ಆಗಿಬಿಡ್ತು. ಅಲ್ಲಿದಲ್ಲೇ ಎರೆಗುಳುಗಳು ತಯಾರಾಗ್ತಿರ್ತವೆ. ಅಲ್ಲಿ ಎದ್ದಂಥ ಕಸ ಕಡ್ಡಿಗಳು ಅದ್ರ ಬಿಟ್ಟು ಹೋಗಿದ್ರಿಂದ ಅಲ್ಲಿದಲ್ಲೇ ತಿಂದು ಅಲ್ಲಿದಲ್ಲೇ ಕಾತು ಕೊಡ್ತಾವೆ. 2 ವರ್ಷ ನಿರ್ವಹಣೆ ಖರ್ಚುನು ಕಡಿಮೆ ಆಗಿಬಿಡ್ತು. ಈ ರೀತಿ ಮಾಡ್ಕೋತ ರೈತಗೆ ಎಂದೂ ಸಂಕಷ್ಟದೊಳಗೆ ಬರೋಂಗಿಲ್ಲ. ಸಾವಯವ ಕೃಷಿಗೆ ಭಾಳ ಒತ್ತು ಕೊಡೋದ್ರಿಂದ ರೈತಗೆ ಆರ್ಥಿಕ ಹೊರೇನೂ ತಪ್ಪತ್ತವೆ, ಎಲ್ಲ ರೀತಿ ಮುಂದೆ ಬರ್ಲಕ್ಕೂ ಅನುಕೂಲ ಅದ. ರೈತರು ಮೇಲಾಟ ಜಮೀನು ಇರ್ತಾವೆ. ನಾವು ನೀ ಸಿರಿಧಾನ್ಯಗಳು ಬೆಳೆದ್ರೆ ಸರ್ಕಾರದಿಂದ ಅವ್ರಿಗೆ ಸಹಾಯಧನನೂ ಸಿಗ್ತದೆ. ಆ ಸಿರಿಧಾನ್ಯಗಳನ್ನು ಪ್ರೊಸೆಸಿಂಗ್ ಮಾಡ್ಲಿಕ್ಕೆ ನಮಗೆ ಸರ್ಕಾರದವರು ನಮ್ಮ ಸಂಘಕ್ಕೆ ನವಣಿ ಹೊಡೆಯೋದಾಗಲಿ ಮುಕ್ಕಣಿ ಹೊಡೆಯೋದಾಗಲಿ ಅವು ಪ್ರೊಸೆಸಿಂಗ್ ಯೂನಿಟ್ನು ಕೊಟ್ರೆ ಅವು ಈಗಾಗಲೇ ನಮಗೆ ಕೆಲಸದ ಒತ್ತಡದಾಗ ಮಾಡೋದಾಗಿಲ್ಲ. ಅವೆಲ್ಲ ಚಾಲು ಮಾಡಿದೆ, ಇಲ್ಲಿದಲ್ಲೇ ಹೊಡಿಲಿಕ್ಕೂ ಬರ್ತದೆ, ಅವು ಪ್ರೊಸೆಸಿಂಗ್ ಮಾಡ್ಲಿಕ್ಕೂ ಬರ್ತದೆ. ದಿನ ಸಿರಿಧಾನ್ಯ ಊಟ ಮಾಡೋದ್ರಿಂದ ಮನುಷ್ಯ ಆರೋಗ್ಯವಂತನೂ ಆಗ್ತಾನೆ, ಯಾವುದೋ ಕಾಯಿಲೆಗಳನ್ನು ಬರೋದಿಲ್ಲ. ಖುಲ್ಲಾ ಜಮೀನು ಇರ್ತದೆ, ಹುರುಳಿ ಬೆಳಿಬೋದು, ಮುಕ್ಕಣಿ ಬೆಳಿಬೋದು, ನವಣಿ ಬೆಳಿಬೋದು, ಸಿರಿಧಾನ್ಯಗಳು ಎಲ್ಲ ಬೆಳೆಯೋದ್ರಿಂದ ಅದು ನಮ್ಮ ಮನೆಗೆ ನಾವು ಊಟ ಮಾಡ್ಲಿಕ್ಕೆ ಆಟೋಮೆಟಿಕ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿಬಿಡ್ತದೆ ಮನುಷ್ಯನ ಶರೀರದಾಗ. ರೈತಗ ಅಲ್ಲಿ ವೃದ್ಧಿನೂ ಜಾಸ್ತಿ ಆಗ್ತದೆ, ಆರೋಗ್ಯನೂ ಹೆಚ್ಚಾಗ್ತದೆ, ಭೂಮಿ ಫಲವತ್ತತೆನೂ ಜಾಸ್ತಿ ಆಗ್ತದೆ. ಅದ್ರ ಬದ್ಧತ ಹೊಟ್ಟ ಹುಲ್ಲ ಹುರಿ ಎಲ್ಲ ದನಗಳ ಮೇವು ಆಗ್ತದೆ. ಎಲ್ಲ ರೀತಿ ಹಿಂದಕ್ಕೆ ಏನು ನಮ್ಮ ಹಿರಿಯರು ಮಾಡಿಟ್ಟು ಹೋಗ್ಯಾರ, ಅವರೆಲ್ಲ ರೀತಿ ಒಳ್ಳೆಯ ಅನುಕೂಲ ಮಾಡಿಟ್ರೆ ನಾವು ಅದೇ ಒಂದು ಹಳೆ ಪದ್ಧತಿ ಕೃಷಿ ಅನುಕೂಲಿಸ್ಕೊಂಡು ಹೋಗಿ ಇವತ್ತಿನ ಒಂದು ತಂತ್ರಜ್ಞಾನದ ಪ್ರಕಾರ ಮುಂದೆ ಹೋದೇವು ಅಂದ್ರೆ ಕೃಷಿ ಒಳಗೆ ನಮ್ದು ಯಾವುದೋ ರೀತಿ ತೊಂದರೆ ಬೀಳಂಗಿಲ್ಲ. ಈಗ ತಾವು ಹೇಳಿದ್ರಿ ಕೃಷಿ ಒಳಗೆ ನಾವು ಖರ್ಚನ್ನು ಕಡಿಮೆ ಮಾಡೋದಪ್ಪ ಅಂತಂದ್ರೆ ರೈತರಿಗೆ ಲಾಭ ತನ್ನಷ್ಟು ತಾನೇ ಬರ್ತದೆ ಅಂಥೇಳಿ. ಈಗ ನೀವು ಎಷ್ಟು ಜಮೀನನ್ನು ನಾವು ನಿರ್ವಹಣೆ ಮಾಡ್ತಾ ಇದ್ದೀರಿ, ಎಷ್ಟು ಜಮೀನೊಳಗೆ ಬೆಳೆ ಇದೆ, ಯಾವ್ಯಾವ ಬೆಳೆಗಳು ಎಷ್ಟು ಜಮೀನ್ದೊಳಗದಾವ, ಮತ್ತು ಹೆಂಗೆ ನೀವು ಖರ್ಚನ್ನು ಕಡಿಮೆ ಮಾಡ್ತಾ ಇದ್ದೀರಿ? ಈಗ ಹೇಳಿದ್ರಿ ಸಾವಯವ ಮಾಡೋದ್ರಿಂದ ನಮಗೆ ಭಾಳಷ್ಟು ಖರ್ಚು ಕಡಿಮೆ ಆಗಿದೆ, ಮತ್ತು ಒಳ್ಳೆ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ಬಂದಿದೆ, ಹುಳುಗಳನ್ನು ಕೂಡ ಅವು ನಿರೋಧ ಮಾಡಿ ಬೆಳೀತಾ ಇದ್ದಾವೆ ಅನ್ನುವಂಥದ್ದು. ಯಾವ ರೀತಿ ನೀವು ಕಡಿಮೆ ಖರ್ಚು ಮಾಡ್ತಾ ಇದ್ದೀರಿ, ರೈತರು ಯಾವ ರೀತಿ ಕಡಿಮೆ ಖರ್ಚು ಮಾಡಬೇಕು, ಎಲ್ಲೆಲ್ಲಿ ಕಡಿಮೆ ಖರ್ಚು ಮಾಡಬೇಕು, ಮತ್ತು ಯಾವ ರೀತಿ ನಮ್ಮ ಬೆಳೆಗಳಿಗೆ ಒಂದು ನಿರೋಧಕ ಶಕ್ತಿಯನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಹೇಳ್ತೀರಿ? ಮೊದಲನೇದಾಗಿ ದೊಡ್ಡ ಬೆಳೆಯಪ್ಪ ನಮ್ಮ ರೈತರಿಗೆ ಎಲ್ಲರಿಗಪ್ಪ ಅಂದ್ರೆ ನಮ್ಮ ನೀರು ಕೆನಾಲ್ ನೀರು ಸಾಕಷ್ಟು ಬರೋದ್ರೆ ಪ್ರತಿಯೊಬ್ಬ ರೈತರು ಕಬ್ಬು ಜಾಸ್ತಿ ಬೆಳಕತ್ತಾರೆ, ನಿಂಬೆ ಹಣ್ಣು ಜಾಸ್ತಿ ಬಿಡ್ತಾರೆ. ಈ ಕಬ್ಬಿನಲ್ಲಿ ಮೊದಲು ಹೇಳಬೇಕಪ್ಪ ಅಂದ್ರೆ ಕಬ್ಬು ಹೆಚ್ಚಿನ ಸಾಲಿನಲ್ಲಿ 6 ಪುಟ 7 ಪುಟ ಸಾಲ ಮಾಡೋದು, ಅದ್ರಾಗ ಮತ್ತೊಂದು ಬೇಸಾಯಗಳು ಮಾಡೋದು, ಅದ್ರ ಖಾತ ಎನರ್ಜಿ 1 ವರ್ಷ ಅಲ್ಲೇ ಬಂದ್ಬಿಡ್ತು. 2ನೇ ವರ್ಷ ನಾವು ಕಟಿಂಗ್ ಮಾಡೋದ್ರಿಂದ ಅದ್ರ ರೌದಿ ಗಿವಿ ಯಾವುದು ಅದಕ್ಕೆ ಸುಡುವಂಗಿಲ್ಲ, ಎಲ್ಲ ಅಲ್ಲೇ ಮಲ್ಚಿಂಗ್ ಮಾಡಿ ಅಲ್ಲೇ ಒಳಗೆ ಪ್ರೂನಿಂಗ್ ಮಾಡೋದ್ರಿಂದ ಕಳೆನಾಶಕನೂ ಶಕ್ತಿ ಆಟೋಮೆಟಿಕ್ ಬಂದ್ಬಿಡ್ತು. ಭೂಮಿ ಒಳಗೆ ನೀರು ಹಿಡ್ಕೊಳ್ಳೋಂಥ ಶಕ್ತಿನೂ ಜಾಸ್ತಿ ಬರ್ತದೆ. ನೀರು ಹಿಡ್ಕೊಳ್ಳೋ ಶಕ್ತಿ ಬರೋದ್ರಿಪ್ಪ ಅಂದ್ರೆ ಭೂಮಿ ಒಳಗೆ ಗಾಳಿ ಒಳಗೆ ರಗಡ ನಮ್ದೆಲ್ಲ ಇದು ಹೊಂಟಿರ್ತದೆ,

ಇಂಥ ಒಂದು ಬದಲಾವಣೆ ನೋಡಿ ಬಹಳ ಸಂತೋಷ ಅನಿಸ್ತದಲ್ಲ. ವಿಶೇಷವಾಗಿ ತಾವು ಹೇಳಿದ್ರಿ, ಈಗೇನು ಬೆಳೆ ಉಳಿಕೆಗಳನ್ನ ಸುಡುವಂತಹ ಒಂದು ಕೆಲಸ ಏನ್ ಮಾಡ್ತಿದ್ರು ಅದು ಸಂಪೂರ್ಣವಾಗಿ ನಿಂತದ ಅಂತ ಹೇಳ್ತಾವ್ ಹೇಳ್ತಾ ಇದ್ರಿ. ಇದು ಈ ಕ್ಷೇತ್ರದೊಳಗೆ ಸಂಪೂರ್ಣವಾಗಿ ನಿಂತದಂತೀರಿ ಅಥವಾ ಇನ್ನು ಎಲ್ಲೋ ಕೆಲವೊಬ್ರು ಅದಾರ ಅಂತೀರಿ? ಕೆಲವೊಬ್ರು ಅದಾರ್ರಿ. ತಿಳುವಳಿಕೆ ಮಾಡ್ಕೊಂಬುದು ರೌದಿ ಸುಡೋದ್ರಿಂದ ಹುಲ್ಲು ಸುಡೋದ್ರಿಂದ ಮುಂದೆ ಕಸ ಹೇಳಂಗಿಲ್ಲ, ಎಲ್ಲರೂ ಒಬ್ರು ಇರ್ತಾರ್ರಿ. ಬಹಳ ಜನ ಬೈಯೋದ್ರಿಂದ ಏ ಮಾಡಬೇಡ್ರಿ ಸುಡಬೇಡ್ರಿ, ತಂತಾನೆ ಕೃಷಿ ಚಟುವಟಿಕೆ ಜಾಸ್ತಿ ಆಗ್ತದ, ಅವ ಹೋದವ್ರು ಸುಟ್ಟಿಲ್ಲ, ಅವಂದಿಟ್ಟು ಉತ್ಪನ್ನ ಬಂದದ. ಇವನ್ ನಿಮ್ಗೆ ಹೇಳ್ಬೇಕಂದ್ರೆ ತೊಗರಿ ಕಟ್ಟಿಗೆ ಸತಿಗೆ ನಾವು ರೈತರಿಗೆ ಸುಡ್ಕೊಡಲಾಗಿದ್ದೀವಿ. ಅವ್ರ ಬದುವಿನಲ್ಲಿ ಒಗಿಸಿ ಮ್ಯಾಗ ಮಣ್ಣು ಒಗಿಸಿ ಅಲ್ಲೇ ಕೊಳತು ಖಾ ತಗೊಂಗ್ ಮಾಡಿಸ್ಲಿಕ್ಕೈತಿದ್ರು. ತೊಗರಿ ಮಾಡಿರ್ತಾರ ಮಷಿನ್ ರಾಶಿ ಮಾಡೋ ತಳ ಪ್ರೋಣಿಂಗ್ ಉಳಿದಿರ್ತ ಅದೆಲ್ಲ ಆರಿಸ್ತಗದ ಅಲ್ಲೇ ಅರಣಿಗೆ ಹೋಗೋದು, ಅದ್ರ ಮ್ಯಾಗ ಮಣ್ಣು ಒಗಿಸಿ ಅಲ್ಲೇ ಕೊಳತುಕೊಂತ ಒಂದು ವ್ಯವಸ್ಥೆನೂ ಪ್ರತಿಯೊಬ್ಬ ರೈತರಲ್ಲಿ ಬಂದವ. ನೀರಾವರಿ ಅವ್ರು ಮಾಡಲಿ ಅಂದ್ರು ಒಣ ಬೇಸಾಯದವರು ಸಾವಯವದತ್ತ ಭಯಂಕರ ಒಲವು ತೋರಿಸಿದ್ದಾರೆ. ಈಗ ತಮ್ಮ ಒಂದು ಸಂಘ ಏನದ ರೈತರ ಸಂಘ, ಆ ಸಂಘದ ಮೂಲಕ ಈಗೇನು ತಾವು ವಿಚಾರಗಳನ್ನು ಹೇಳ್ತಾ ಇದ್ದೀರಿ, ಬೇರೆ ರೈತರಿಗೂ ಅದನ್ನು ಮುಟ್ಟಿಸಿ ಅವರು ಕೂಡ ಹಿಂಗೆ ಮಾಡಬೇಕು ಅನ್ನುವಂಥದ್ದು ಅವ್ರ ಮೇಲೆ ಏನಾದರೂ ತಾವು ತಿಳಿಸಿ ಒಂದು ಪರೀಕ್ಷೆ ಮಾಡುವಂಥದ್ದು ಅಥವಾ ಅವರಿಗೆ ಒಂದು ಗಮನಿಸುವಂಥ ಒಂದು ಕೆಲಸ ಅಂದ್ರೆ ಇಂಥ ಒಂದು ಬದಲಾವಣೆಗಳಾಗಬೇಕು ಅಂತೇಳಿ, ಒಂದು ಇಲ್ಲ ನೀವು ಇದನ್ನು ಮಾಡಿರಿ ಇದು ಕರೆಕ್ಟ್ ಅದ ಈ ಹಾದಿಯೊಳಗೆ ಹೋಗ್ರಿ ಅಂತೇಳಿ ನೀವು ಯಾವ ರೀತಿ ಮಾಡಿರಿ, ಅಥವಾ ನಿಮ್ಮನ್ನು ನೋಡಿಕೊಂಡು ನಿಮ್ಮ ಸಂಘದೊಳಗೆ ಯಾರು ರೈತರು ಮಾಡಿದ್ದಾರೆ ಅವ್ರು ಮಾಡಿದ್ದನ್ನು ನೋಡಿಕೊಂಡು ಬೇರೆಯವರಿಗೂ ಕೂಡ ಇಂಥ ಒಂದು ಮಾದರಿಯಾದ ನೀವು ಮಾಡಿರಿ ಅನ್ನುವಂಥದ್ದು ಹೇಳ್ತಾ ಇದ್ದೀರಿ ತಾವೆಲ್ಲರೂ. ಈಗ ನಮ್ಮ ಸಂಘದಿಂದ ರಗಡ್ ಬಂದು ಒಂದು 54 ಜನರು ಒಂದು 60 ಜನರು ಒಂದು ಗುಂಪು ಇರ್ತಾರೆ ನಮ್ಮ ಸಂಘದಾಗ. ಮೊದಲು ನಾವು 60 ಜನರಿಗೆ ತಯಾರು ಮಾಡಿದ್ರು. ಅವ್ರು ಮಾಡೋದ್ರೆ ಅವ್ರು ಒಬ್ಬೊಬ್ಬರು ತಾವು 10 ಮಂದಿಗೆ ಹೇಳ್ಕೊತ ಪ್ರತಿಯೊಬ್ಬರು ನಾನು ಮಾಡ್ಬೇಕಪ್ಪ ಅನ್ನೋದು ಎಲ್ಲರೂ ಜನರು ಮಂದಟ್ಟು ಮಾಡಿಬಿಟ್ಟದ. ಹೀಗಾಗಿ ರೀ ಆಟೋಮೆಟಿಕ್ ಸಾವಯವ ಜಾಸ್ತಿ ಆಗಿಬಿಟ್ಟದ. ಒಬ್ಬರದಿಂದ ನೋಡಿ ಒಬ್ಬರು, ಒಬ್ಬರದಿಂದ ನೋಡಿ ಒಬ್ಬರು. ರೈತರು ಏನದ ಒಬ್ರು ಯಾರು ಒಂದು ಬೆಳೆ ಮಾಡಿ ಅದು ಹೆಚ್ಚು ಉತ್ಪನ್ನ ತೊಗೊಂಡ್ರೆ ಅದು ಮುಂದಿನ ರೇಟ್ ಇರ್ತದ ಬಿಡ್ತದ ಗೊತ್ತಿಲ್ಲ. ಎಲ್ಲರೂ ದಡ ದಡ ದಡ ಅದೇ ಮಾಡು, ಒಬ್ಬ ತೊಗರಿ ಬೆಳೆದಂಗೆ ತೊಗರಿ ಬೆಳೆದು, ಒಬ್ಬ ಉಳ್ಳಾಗಡ್ಡಿ ಬೆಳೆದಂಗೆ ಉಳ್ಳಾಗಡ್ಡಿ ಬೆಳೆದು, ಈ ರೀತಿ ಜನರ ಬಳಿ ಇರೋದ್ರಿಂದ ಈಗ ಅವನು ಸಾವಯವ ಮಾಡಿ ಅವನಿಗೂ ಖರ್ಚು ಕಮ್ಮಿ ಆಗ್ಯದ, ಅವನು ಉತ್ಪನ್ನ ಹೆಚ್ಚಾಗಿದೆ ಅಂತೇಳಿ ಇದಕ್ಕೂ ಜನನು ಬೆನ್ನ ಹಚ್ಚಿಬಿಟ್ರೆ. ಈಗ ಹ್ಯಾಂಗ ಬೆಳೆ ಮಾಡ್ಲಕ್ಕೆ ಅವನು ಅದು ಮಾಡ್ಯಾನ ನಾನು ಮಾಡ್ಬೇಕು ಅನ್ನೋದಾದ್ರೆ ಅವನು ಸಾವಯವ ಮಾಡ್ಯಾನ ಅವನಿಗಿನ ಸರ್ಕಾರಿ ಕಾತ ಕಮ್ಮಿಯದ, ಔಷಧ ಕಡಿಮೆ ತಿಂದ ಅಂತೇಳಿ ತಿಪ್ಪಿ ಕಾತ ಗಂಜಲಾಗಲಿ ಎರೆಗಳ ಕಾತ ಆಗಲಿ ತಮ್ಮ ತಮ್ಮ ಹೊಲ್ದಾಗ ತಾನೇ ಮಾಡ್ಕೊಳ್ಳೋದು, ಇವೆಲ್ಲ ಕಟ್ಟಿಗೆ ಇದು ಸುಡೋದು ಬಂದ್ ಮಾಡೋದು ಆಟೋಮೆಟಿಕ್ ಜನರಲ್ಲಿ ತಂತಾನೇ ಬರ್ಲಿಕ್ಕತ್ತಾರ. ಇನ್ನೊಂದು 10% ಉಳಿದದ, ಇನ್ನು ಮುಂದಿನ ದಿನಮಾನದಾಗ ಅದನ್ನು ಕಮ್ಮಿ ಆಗ್ತದ ನಮ್ಮ ನೋಡಕ್ಕೆ 100 ಅಭಿಪ್ರಾಯ. ಈಗ ನಾವು ಈ ಕಾಲಧರ್ಮವನ್ನು ನೋಡ್ತಾ ಇದ್ದೀವಿ, ಎಲ್ಲಿ ನೋಡೋದಲ್ಲೆಲ್ಲ ಲಾಭ ಲಾಭ ಲಾಭ ಬೇಕು ಅನ್ನುವಂಥದ್ದು, ಬಹಳ ಲಾಭ ಬೇಕು ಅನ್ನುವಂಥದ್ದು. ಆದರೆ ನಿಮ್ಮ ಅನುಭವದ ಪ್ರಕಾರ ನಾವು ಲಾಭದ ಸಲುವಾಗಿ ಕೃಷಿಯನ್ನು ಮಾಡಬೇಕು ಅಥವಾ ನಮ್ಮ ಫ್ಯಾಮಿಲಿಗೆ ನಮ್ಮ ಸಂಬಂಧಿಕರಿಗೆ ಆರಾಮಿರುವಂಥದ್ದು ಖುಷಿಯಿಂದ ಇರುವಂಥದ್ದು ಆರೋಗ್ಯಪೂರ್ಣವಾಗಿರುವಂಥದ್ದು ಇಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಬೇಕು ನಮ್ಮ ಕೃಷಿಯಿಂದ ಇಷ್ಟು ಸಾಕು ಅಥವಾ ನಮಗೆ ಲಾಭ ಬೇಕು ಲಾಭ ಬೇಕು ಅಂದ್ರೆ ಬೆನ್ ಹತ್ತಬೇಕು, ಯಾವ್ದು ಬರೋಬ್ರಿ ಅಂತೀರಿ? ನೀವು ಹ್ಯಾಂಗ್ ಮಾಡಿದ್ರು ಲಾಭ ಆಗಿ ಆತದ. ಕೃಷಿ ಅಂದ್ರೆ ನಾವು ಅದಕ್ಕೊಂದು ಬಿಸ್ನೆಸ್ ಟೈಪ್ ತಿಳ್ಕೊಂಡು ಹೋಗೋದ್ರಿ. ಮಾಡೋದಂದ್ರೆ ಕಮರ್ಷಿಯಲ್ ಆಗಿ ವಿಚಾರ ಮಾಡೋದು, ನಾವು ನಿಂಬೆ ಗಿಡ ಮಾಡ್ತೀವಿ ಅಂದ್ರೆ ಕಮರ್ಷಿಯಲ್, ಹಣ್ಣು ಹಂಪಲು ಮಾಡ್ತೀವಿ ಅಂದ್ರೆ ಎಲ್ಲ ಕಮರ್ಷಿಯಲ್ ಆಗ್ತದ. ನಮ್ಮ ನಿರ್ವಹಣೆ ವೆಚ್ಚ ಕಡಿಮೆ ಐತಪ್ಪ ಅಂದ್ರೆ ಆಟೋಮೆಟಿಕ್ ಲಾಭ ಆಗ್ತದ. ವಿಷಯಮುಕ್ತ ಆಹಾರ ಉಣ್ಣದ್ರೆ ನಮ್ಮ ಆರೋಗ್ಯ ಹೆಚ್ಚಾಗ್ತದ, ಸಂಬಂಧಿಕರ ಆರೋಗ್ಯ ಹೆಚ್ಚಾಗ್ತದ, ನಾವು ಯಾರಿಗೆ ಕೊಡ್ತೀವೋ ಆ ಹಣ ತಿನ್ನೋರಿಗೆ ನಮ್ಮ ಬೆಳೆ ಉಣ್ಣೋರಿಗೆ ಅವ್ರಿಗೂ ಅನುಕೂಲ ಆಗ್ತದೆ. ವಿಷಮುಕ್ತ ಆಹಾರ ಬೆಳೆಯೋದ್ರಿಂದ ರೈತರಿಗೆ ಬೆಳೆದ್ರೆ ಒಬ್ಬ ರೈತ ಬೆಳೆದ್ರೆ 100 ಮಂದಿ ಉಣ್ತಾರೆ, ಅದೇ 100 ಮಂದಿ ಬೆಳ್ಕತ್ತಾರೆ ತಾಲೂಕು ಮಟ್ಟಲ್ಲಿ ಆಯ್ತು ಜಿಲ್ಲಾ ಮಟ್ಟಲ್ಲಿ ಆಯ್ತು. ಹಿಂಗೆ ಆಟೋಮೆಟಿಕ್ ಸಾವಯವದತ್ತ ಬಂದ್ರೆ ಕೃಷಿಯೊಳಗೆ ಲಾಭನೂ ಆಗ್ತದೆ, ವಿಷಮುಕ್ತ ಆಹಾರ ಉಣ್ಣೋದನ್ನು ಆಗ್ತದೆ, ಎಲ್ಲ ರೀತಿ ಜನರಿಗೆ ಅನುಕೂಲ ಆಗ್ತದೆ. ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ರೈತರು ಒಬ್ಬಂಟಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ, ಕೂಡುವುದಿಲ್ಲ, ಕೂಡಿದರೆ ಅವರಿಗೆ ಬಹಳಷ್ಟು ಲಾಭಗಳದಾವೆ. ಈ ವಿಷಯ ಸಂಘದ ಮೂಲಕ ನಾವು ಅವರಿಗೆ ರೈತರಿಗೆ ಸಂಘ ಯಾವ ರೀತಿ ಕೆಲಸ ಮಾಡಿದ್ರೆ ನಿಮಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಅವರಿಗೆ ಹೇಳಬೇಕಾಗ್ತದೆ. ಅಥವಾ ತಿಳುವಳಿಕೆ ಇರ್ತದೆ ಇಲ್ಲಂತಲ್ಲ, ಸಾಮೂಹಿಕವಾಗಿ ನಾವು ಕೆಲಸ ಮಾಡೋದ್ರಿಂದ ನಮಗೆ ಎಲ್ಲ ಕೆಲಸಗಳು ಸರಳ ಆಗ್ತವೆ. ಇಂಥ ಒಂದು ಪ್ರಯತ್ನ ತಾವು ಏನಾದರೂ ಮಾಡ್ತಾ ಇದ್ದರೆ ಎಲ್ಲ ಕೃಷಿ ಚಟುವಟಿಕೆಗಳಿರ್ಬೋದು, ಭೂಮಿ ತಯಾರು ಮಾಡಿಕೊಂಡು ಮಾರ್ಕೆಟಿಗೆ ಒಯ್ಯೋ ತನಕನೂ ಸಾಮೂಹಿಕವಾಗಿ ನಾವು ಕೆಲಸ ಮಾಡೋಣ, ಎಲ್ಲರ ಹೊಲದ ಕೆಲಸಗಳು ಆಗ್ತವೆ, ಎಲ್ಲರ ಕೆಲಸಗಳು ಸರಿಯಾದ ಟೈಮಿಗೆ ಆಗ್ತವೆ, ಶ್ರಮ ಕಡಿಮೆ ಆಗ್ತದೆ, ವೆಚ್ಚ ಕಡಿಮೆ ಆಗ್ತದೆ, ಮತ್ತು ನಮ್ಮ ಲಾಭ ಹೆಚ್ಚಾಗ್ತದೆ. ಒಗ್ಗೂಡಿ ಕೆಲಸ ಮಾಡೋದ್ರಿಂದ ನಾವು ನಮ್ಮ ಹಕ್ಕಿಗಾಗಿ ಸಹಿತ ನಾವು ಆರಾಮಾಗಿ ಹೋರಾಡಬಹುದು, ಡಿಮ್ಯಾಂಡನ್ನು ನಾವು ಬೇಡಿಕೆಯನ್ನು ಪೂರ್ಣಗೊಳಿಸಿಕೊಳ್ಬಹುದು. ಈ ವಿಚಾರ ಏನಾದರೂ ತಮ್ಮಲ್ಲಿ ಚರ್ಚೆ ಮಾಡಿ ಅದರ ಪ್ರಕಾರ ನಡೀತಾ ಇದ್ದೀರಾ? ರಗಡ್ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದೇವ್ರಿ, ಬೆನ್ನ ಹತ್ತಿ ಅವ್ರಿಗೆ ಮಾಡಿಸಲು ಕಚ್ಚಿದ್ದೀವಿ. ಸುಮಾರು 100 ರೈತರು ಕೂಡಿ ನಮ್ಮ ಹೊಲ್ದಾಗ ಒಂದು ಸಲ ಕಾರ್ಯಕ್ರಮ ಮಾಡೋದು, ಮತ್ತೊಬ್ಬ ಹೊಲ್ದಾಗ ಒಂದು ಸಲ ಕಾರ್ಯಕ್ರಮ ಮಾಡೋದು, ಕಾರ್ಯಕ್ರಮ ಮಾಡಿ ರೈತರಿಗೆ ಒಟ್ಟು ಕೂಡಿಸೋದ್ರಿಂದ ನಾವು ಹಿಂಗೆ ಮಾಡಿದ್ರೆ ಆ ದಾರಿಗೆ ಬರ್ತೇವಪ್ಪ ಅನ್ನೋದು ಭಾಳ ಪ್ರೇರಣೆ ಆಗ್ಯದ. ನಾವು ಸಂಘ ಮಾಡೋದ್ರಿಂದ ಸಂಘದಿಂದ ತಿಳುವಳಿಕೆ ದರ್ಸಲ ಈ ಪಟ್ಟಣ ಶೆಟ್ಟಿಯವ್ರು ಆಗಿರ್ಬೋದು, ಗವಿಮಠ ಆಗಿರ್ಬೋದು, ಆಮ್ಯಾಗ ನಮ್ಮದು RSK ಇಂಡಿಯಾವ್ರು ಆಗಿರ್ಬೋದು, ಯಾರೇ ಒಬ್ಬ ತಂತ್ರಜ್ಞಾನದವ್ರು ಕರೆಸಿ, ಅದ್ರ ಎಕ್ಸ್ಪರ್ಟ್ರಿಗೆ ಕರೆಸಿ, ನಿಂಬೆಹಣ್ಣು ನಿಂಬೆಹಣ್ಣು ಸಣ್ಣ ಬೆಳೆಯವರಿಗೆ ತೊಗರಿಯವರಿಗೆ ಯಾವ ಸೀಸನ್ದಾಗ ಯಾವ ಬೆಳೆ ಬರ್ತದೆ ಕೃಷಿ ಮಹಾವಿದ್ಯಾಲಯದವ್ರಿಗೆ ಕರೆಸೋದಾಗಲಿ, ಆಮ್ಯಾಗ ನಾವು ಕೃಷಿ ಮೇಳಗಳಿಗೆ ಕರ್ಕೊಂಡು ಹೋಗ್ತೀವಿ, ಬೆನ್ನ ಹತ್ತಿ ಅವ್ರು ಪ್ರೇರೇಪಿಸಿ ನಡ್ರಿ ಕೃಷಿ ಮೇಳ ನೋಡಕತ್ತಿ, ಹಿಂಗೆ ಎಲ್ಲ ಕಡೆ ಕರ್ಕೊಂಡು ಹೋಗೋದ್ರಿಂದ ಮತ್ತೊಂದು ಮತ್ತೊಬ್ಬರು ತೋಟ ತೋರಿಸೋದ್ರಿಂದ ಆಟೋಮೆಟಿಕ್ ಜನರಲ್ಲಿ ಬಹಳ ಅದರ ಬಗ್ಗೆ ಪ್ರೇರಣೆ ಆಗಿದೆ, ನಾವು ಮಾಡಬೇಕಪ್ಪ ಅನ್ನೋ ಹುಮ್ಮಸ್ಸು ಬಂದವು. ಅದಕ್ಕೆ ಕೃಷಿಯತ್ತ ಬಹಳ ಜನ ಒಲವು ತೋರಿಸಕತ್ತಾರ್ರಿ. ಕೃಷಿ ಒಳಗೆ ಉತ್ಪನ್ನ ಜಾಸ್ತಿ ಆಗ್ಯದ. ಈಗ ಒಂದು ಲೆಕ್ಕ ಅಂತಂದ್ರೆ ಒಂದು ಎಕರೆಗೆ ಒಂದು ವರ್ಷಕ್ಕೆ ನಿಮ್ಮ ಜಮೀನಿನಿಂದ ನೀವು ಎಷ್ಟು ಆದಾಯ ಮಾಡ್ಕೊಳ್ತಾ ಇದ್ರಿ? ನಾವು ಕಬ್ಬಿನೊಳಗೆ ಸಾವಯವ ಮಾಡ್ಕೊತ ಮೊದಲು ನಮಗೊಂದು ಕಮ್ಮಿ ಐತ್ರಿ ಉತ್ಪನ್ನ. ಮೊದಲೆಲ್ಲ ರಾಸಾಯನಿಕ ಹಾಕ್ತಿದ್ದೆವು, 50 ಟನ್ ಬೆಳಿತಿದ್ದೆವು. ಸಾವಯವ ಹಾಕಿದ ಮ್ಯಾಗ 20-25 ಟನ್, 30 ಟನ್, 35 ಟನ್ ಅವರೇಜ್ ನಮ್ಮಲ್ಲಿ ಒಂದು ಎಕರೆಗೆ 30-40 ಟನ್ ನಾವು ಕಬ್ಬು ಬೆಳಿತೀವಿ. ಏನೋ 1 ರೂಪಾಯಿ ಸರ್ಕಾರಿ ಖಾತೆ ಹಾಕಲಾರ್ದು. ಹಿಂಗಾಗಿ ನಮ್ಗೆ ಆರಾಮ ಅನಿಸ್ತದೆ. ಅದೇನು ವೆಚ್ಚನು ಕಡಿಮೆ ಇರ್ತದೆ, ಉತ್ಪನ್ನ ಎಕರೆಗೆ 30-40 ಟನ್ ಮೊದಲು ನಮಗೇನು ಕಡಿಮೆ ಅನಿಸಂಗಿಲ್ಲ. ಅದಕ್ಕೆ ಸಾವಯವ ಕೃಷಿ ಮಾಡೋದ್ರಿಂದ ರೈತರಿಗೆ ಆದಾಯನೂ ಜಾಸ್ತಿ ಆಗ್ತದೆ, ಭೂಮಿನೂ ಫಲವತ್ತತೆ ಉಳಿತದೆ. ಹಿಂಗಾಗಿ ಮಾಡೋದ್ರಿಂದ ಏನು ತೊಂದರೆ ಆಗಬೇಕು. ಈಗ ಒಂದು 2-3 ಎಕರೆ ಇಟ್ಕೊಂಡು ಅಥವಾ ಅದಕ್ಕಿಂತ ಕಡಿಮೆ ಭೂಮಿಯನ್ನು ಇಟ್ಕೊಂಡು ಒಂದು ಕುಟುಂಬದವರು ಅಗದಿ ಆರಾಮಾಗಿ ಸಾವಯವ ಕೃಷಿ ಮೇಲೆ ಬದುಕು ನಡೆಸಬಹುದು ಅಂತೀರಿ? ಆರಾಮಾಗಿ ಬದುಕಬಹುದು. ರಗಡ್ ರಗಡ್ ರಗಡ್ ಅಂಥವೆಲ್ಲ 100+ ಜಮೀನುಗಳು ಅವ್ರು ರೈತರಿಗೆ ತೋರಿಸ್ಕೊಂಡು ಬಂದಿದ್ದೀವ್ರಿ. ಒಂದು ಬಿಗಿ ಒಳಗೆ ಎಷ್ಟು ಬೆಳೆ ಮಾಡ್ರ, 1 ಎಕರೆದಾಗ ಒಬ್ಬೊಬ್ಬ ರೈತರು 10-15 ಬೆಳೆ ಮಾಡ್ಯಾರ. ಅಂಥವೆಲ್ಲ ಅವ್ರಿಗೆ ತೋರಿಸಿ ಮಾದರಿಯಾಗಿ ಅವು ಸಣ್ಣ ರೈತರಿಗೆಲ್ಲ ಕಾಯಿಪಲ್ಲೆ ಬೆಳಿಲಿಕ್ಕೆ ಹಚ್ಚಿ 1000 ಕಾಯಿಪಲ್ಲೆ ಬೆಳಿಲಿಕ್ಕೆ ರೇಟ್ನೂ ಜಾಸ್ತಿ ಸಿಗ್ತಾವ. ಆಮ್ಯಾಗ ಇಲ್ಲಿ ನಮ್ಮಲ್ಲಿ ಈ ಆಕಳ ಹಾಲಿನಕ್ಕಿಂತ ಗಿರ್ ಆಕಳುಗಳು ತರಿಸಿಕೊಟ್ಟಿವ್ರಿ. ಗಿರ್ ಆಕಳ ಹಾಲ ಜಾಸ್ತಿ ರೇಟ್ ತೊಗೊಂಡ್ರು ಜನರಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದಪ್ಪ ಅಂತೇಳಿ ಅವನು ಈಗೆಲ್ಲ ಹಾಲಿನೊಳಗೆ ಅದ್ರ ಹೆಂಡಿ ಉಚ್ಚಿ ಮಹತ್ವನು ಜಾಸ್ತಿ ಅಂತೇಳಿ ಗಿರ್ ತಳಿ ಆಕಳುಗಳನ್ನೂ ನಾವು ಮಾಡಿಸ್ಕತ್ತೀವಿ ರೈತರಿಗೆ. ಫಸ್ಟ್ ಅಪ್ಪ ನಾವೇ ಒಂದು ಹಾಕ್ತಂದೇವು, ಮೊದಲು ನಾವು ತರೋದ್ರ ಮತ್ತೊಬ್ಬರಿಗೆ ತರಿಸಿದೆವು. ಅವರೇ ಮೊದಲು ನೀವು ನೋಡ್ರಿ ಅಂದೇವು. ಅವ್ರ ಕಾಲ ಕೈ ಹಿಡಿದು ಮೈ ಕೈ ನುಸೋದು ಆಟೋಮೆಟಿಕ್ ಕಡಿಮೆ ಆಗತ್ತದ. ಶುಗರ್ ಬಿ ಪಿ ಇದ್ದವ್ರಿಗೆ ನೋಡಿದ್ರೆ ಹಾಲ ಅದರ ತುಪ್ಪ ಉಣೋದ್ರಿಂದ ಕ್ಯಾನ್ಸರ್ ರೋಗನೂ ಬರೋಂಗಿಲ್ಲ. ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗೋದ್ರಿಂದ ಜನರಿಗೆ ಯಾರು ಮಾಡ್ಕೊಳ್ಳೋವಂಥವ್ರು, ಯಾರು ದನ ಕಟ್ಟರು, ಅವ್ರಿಗೆ ಒಂದು ಇಂಥದ್ದು ಮಾಡ್ಲಿಕ್ಕೆ ಆವಿಷ್ಕರಣೆ ಮಾಡ್ಲಿಕ್ಕೆ. ಯಾರಾದರೂ ತಮ್ಮ ಜೋಡಿ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 100-100 ಮೊಬೈಲ್ ನಂಬರ್ ಕೊಡ್ತೀವಿ. 99-850-86-34. ಯಾವಾಗ ಬೇಕಾದಕ್ಕೂ ಸಂಪರ್ಕ ಮಾಡಿರಿ. ಯಾವ ಬೇಕಾದ ಬೆಳೆ ಬಗ್ಗೆ ಕೇಳ್ರಿ, ಯಾವುದು ಬಗ್ಗೆ ಕೃಷಿ ಬಗ್ಗೆನೂ ಕೇಳ್ರಿ. ಹೇಳಕ್ಕೆ ಯಾವಾಗ ಭೀ ಸದಾ ರೈತರ ಸೇವಾ ಮಾಡ್ಲಿಕ್ಕೆ 24 ತಾಸು ಯಾವಾಗ ಭೀ ಸದಾ ಸಿದ್ರಿ. ಆತ್ಮೀಯರೇ, ಅಶೋಕ್ ಕುಲಕರ್ಣಿ ಅವರು ಏನು ತಮ್ಮ ನಂಬರ್ನ ಹೇಳಿದ್ದಾರೆ, ನಾನು ಇನ್ನೊಂದು ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9-9-250-25-86-34 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರು ಹೇಳ್ದಂಗೆ ಯಾವಾಗಾದರೂ ತಮ್ಮ ಪ್ರಶ್ನೆಗಳನ್ನು ಅವರಿಗೆ ಕೇಳ್ಬೋದು, ಅನುಮಾನಗಳನ್ನು ಪರಿಹರಿಸಿಕೊಳ್ಬೋದು. ಒಳ್ಳೆಯದು ಅಶೋಕ್ ಬಿಂದುರಾವ್ ಕುಲಕರ್ಣಿ ನಾಡಗೌಡವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ತಮ್ಮ ಕೃಷಿಯ ಅನುಭವಗಳನ್ನು, ವಿಶೇಷವಾಗಿ ಸಾವಯವ ಕೃಷಿ ಮಾಡಿಕೊಂಡ್ರೆ ಅದನ್ನು ಕೂಡ ಸಾಮೂಹಿಕವಾಗಿ ನಾವು ಮಾಡುವಂತಹ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ನಮಗೆ ಬಹಳಷ್ಟು ಅನುಕೂಲಗಳಾಗ್ತಾವೆ ಅನ್ನುವಂತಹ ವಿಚಾರವನ್ನು ಹೇಳಿದ್ರಿ. ತಮ್ಮ ಕೃಷಿ ಯಾವ ರೀತಿ ಇಲ್ಲಿ ತನಕ ನಡ್ಕೊಂಡು ಬಂದಿದೆ, ಯಾವ ರೀತಿ ಅದನ್ನು ಬೆಳೆಸಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದೀರಿ. ಈ ಒಂದು ವಿಚಾರವನ್ನು ಅವರು ಕಲಿತು ಅವರಿಗೆ ಈ ಮಾತಿನಿಂದ ಅವರಿಗೆ ಪ್ರೇರಣೆ ಸಿಗ್ತದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ವಿಶೇಷವಾಗಿ ಯುವ ರೈತರೇನಿದ್ದಾರೆ ಇವತ್ತಿನ ದಿವಸ ಅವರು ಕಲಿಯುವಂಥದ್ದು ಭಾಳ ಅದ. ಅಂಥ ಎಲ್ಲ ಪಾಠಗಳು ನಿಮ್ಮ ಹೊಲಕ್ಕೆ ಬಂದ್ರೆ, ತೋಟಕ್ಕೆ ಬಂದ್ರೆ ಇಲ್ಲಿ ಕಲಿಯೋದಕ್ಕೆ ಸಿಗ್ತದೆ. ಅದಕ್ಕೆ ಒಂದು ವಿನಂತಿ ಏನಂತಂದ್ರೆ, ಯುವ ರೈತರಿಗೆ ಹಲಸಂಗಿ ಒಳಗಿರುವಂಥ ಅಶೋಕ್ ಕುಲಕರ್ಣಿ ಅವರ ತೋಟಕ್ಕೆ ಬರ್ರಿ, ಬಂದು ನೋಡ್ರಿ, ಇಲ್ಲಿ ಏನು ಚಟುವಟಿಕೆಗಳು ನಡೆದಾವ, ಇಲ್ಲಿ ಏನು ಬೆಳೆಗಳದಾವ, ಯಾವ ರೀತಿ ಆದಂಥ ಒಂದು ತಂತ್ರಜ್ಞಾನ ಇಲ್ಲಿ ಉಪಯೋಗ ಆಗ್ತಾ ಇದೆ, ಇವನ್ನೆಲ್ಲ ಅವರು ತೋರಿಸೋದಕ್ಕೆ ತಯಾರಿದ್ದಾರೆ. ಮತ್ತೆ ನಿಮಗೆ ಪಾಠ ಮಾಡೋದಕ್ಕೂ ಕೂಡ ಅವರು ಸಿದ್ಧರಿದ್ದಾರೆ. ಸಾವಯವ ಕೃಷಿಯತ್ತ ತಂತ್ರಜ್ಞಾನದತ್ತ ಬಂದ್ರೆ ಯಾವ ಕಾಲಕ್ಕೂ ರೈತರಿಗೆ ಏನೂ ಕಡಿಮೆ ಬೀಳಲ್ಲ. ಈ ಮೂಲಕ ರೈತರಿಗೆ ತಿಳಿಸಿ ಹೇಳೋದೇನಪ್ಪ ಅಂದ್ರೆ, ಹೆಚ್ಚಿನ ಪ್ರಮಾಣದಾಗ ತಂತ್ರಜ್ಞಾನ ಒಕ್ಕಲ್ತನ ಮಾಡ್ರಿ, ಹಳೆ ಪದ್ಧತಿ ಒಕ್ಕಲ್ತನ ಬಿಡ್ರಿ, ಡ್ರಿಪ್ ಇರಿಗೇಷನ್ ಮಾಡ್ರಿ, ಸ್ಪ್ರಿಂಕ್ಲರ್ ಮಾಡ್ರಿ. ಮಾಡೋದ್ರಿಂದ ಆಟೋಮೆಟಿಕ್ ರೈತರಿಗೆ ಲಾಭದಾಯಕ ಜಾಸ್ತಿನೇ ಆಗ್ತದೆ ಹೊರತಾಗಿ ಅದರಿಂದ ಕಡಿಮೆ ಆಗಂಗಿಲ್ಲ ಅನ್ನೋಂತ ಅನಿಸಿಕೆಯನ್ನು ಹಾಕುತ್ತೆ. ಇಲ್ಲಿ ತನಕ ಏನು ತಾವು ನಮ್ಮ ಎಲ್ಲ ರೈತರ ಜೊತೆಗೆ ಸಂವಾದ ಮಾಡಿದ್ದೀರಿ, ಅದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ರೈತ ಬಾಂಧವರು, ಇದುವರೆಗೆ ಇಂಡಿ ತಾಲೂಕಾ ಹಲಸಂಗಿ ಗ್ರಾಮದ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರಾದ ಅಶೋಕ್ ಬಿಂದುರಾವ್ ಕುಲಕರ್ಣಿ ನಾಡಗೌಡ ಅವರ ಆಧುನಿಕ ತಂತ್ರಜ್ಞಾನ ಹಾಗೂ ಸಾವಯವ ಕೃಷಿ ಬಗ್ಗೆ ಕುರಿತು ಅನುಭವ ಕೇಳಿದ್ರಿ. ಇವರನ್ನು ಅನುಭವಿಸಿದವರು ಡಾಕ್ಟರ್ ಸೋಮಶೇಖರ ಸರುಳಿ ಅವರು. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಧರ ವಂದಾಲ್ ಅವರ ಧ್ವನಿಯಲ್ಲಿ ಕೆಲವು ಗೀತೆಗಳನ್ನು ನಾವು ನೀವು ಆಲಿಸೋಣ. ಬೆಟ್ಟಿ ಬ್ಯಾಸರ ಬ್ಯಾಡ ದುಡಿಲಾಕ ಗ

ದುಡಿತ ಮಾಡಬೇಕ ಹೊಟ್ಟೆ ತುಂಬತೈತೇನ ಸುಮ ಸುಮಕ ರಟ್ಟಿ ಮುರಿದಿದ್ದರೆ ಹಂಗ ಮಾಡಬೇಕ ಹೊಟ್ಟೆ ತುಂಬತೈತೇನ ಸುಮ ಸುಮಕ ರಟ್ಟಿ ಮುರಿದಿದ್ದರೆ ಹಂಗ ಮಾಡಬೇಕ ಬಿಟ್ಟಿ ಬ್ಯಾಸರ ಬಿಟ್ಟಿ ಬ್ಯಾಸರ ವ್ಯಾಡ ದುಡಿಲಾಕ ಗಟ್ಟಿ ಮನಸ್ಸಿಟ್ಟು ದುಡಿತ ಮಾಡಬೇಕ ಗಟ್ಟಿ ಮನಸ್ಸಿಟ್ಟು ದುಡಿತ ಮಾಡಬೇಕ ಗಟ್ಟಿ ಮನಸ್ಸಿಟ್ಟು ದುಡಿತ ಮಾಡಬೇಕ ಯಾರ ಹೊಲ ಯಾರ